ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯ ವೀರಣಗೌಡ ಕುಲಕರ್ಣಿಯವರೊಂದಿಗೆ ತೋಟಗಾರಿಕೆ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ಪ್ರಕಟಣೆಗಳು. ಧೂಮಪಾನ ಚಟ ಮೊದಲು ಜೇಬನ್ನು ಸುಡುತ್ತದೆ, ಬಳಿಕ ಶ್ವಾಸಕೋಶವನ್ನು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಶಿಕ್ಷಾರ್ಹ ಅಪರಾಧ. ಸುಖಿ ಜೀವನ ನಮ್ಮ ಆಯ್ಕೆ. ತಂಬಾಕು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. ರೀ ಸ್ವಾಮಿ, ನಿಮ್ ಕೈಯಲ್ಲಿರೋ ಸಿಗರೇಟ್ ಅನ್ನ ಸ್ವಲ್ಪ ಆಚೆಸಿದ್ದೀರಾ? ಹೆಂಗಸರು ಮಕ್ಕಳು ಇದಾರೆ ಅನ್ನೋ ಯೋಚನೆ ಬೇಡ್ವಾ? ಯಾ ಹೋಗಮ್ಮ, ನನ್ ದುಡ್ಡು ನನ್ ಸೀಟು, ನೀನ್ ಕಡಕ್ಕೆ. ಈ ಹುಂಬತನ ಖಂಡಿತ ಬೇಡ. ಧೂಮಪಾನ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು, ಭಯಾನಕ ಕ್ಯಾನ್ಸರ್ ರೋಗ ನಿಮ್ಮನ್ನು ಪೀಡಿಸಬಹುದು. ನಿಮ್ಮ ಧೂಮಪಾನದಿಂದಾಗಿ ನಿಮ್ಮ ಅಕ್ಕಪಕ್ಕದವರಿಗೂ ನಿಮಗಿರುವಷ್ಟೇ ಅಪಾಯವಿದೆ. ಎಚ್ಚರ, ಈಗಲೇ ಆ ಸಿಗರೇಟ್ ಅನ್ನು ಹೊಸಕಿ ಹಾಕಿ. ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ವೀರಣಗೌಡ ಕುಲಕರ್ಣಿಯವರೊಂದಿಗೆ ತೋಟಗಾರಿಕೆ ಅನುಭವ ಕುರಿತು ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ರೈತರು ನಮ್ಮ ಜೊತೆಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಅವರು ವಾಸವಾಗಿದ್ದಾರೆ. ಇವರು ಮಲ್ಕನ್ ಮರಡಿ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಅವರ ಜೀವನವೇ ತೋಟಗಾರಿಕೆ ಬೆಳೆಯಲ್ಲಿನೇ ಸುಧಾರಣೆ ಕಂಡುಕೊಂಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಬ್ಬ ಪ್ರಗತಿಪರರು ಮತ್ತು ಶ್ರೇಷ್ಠ ಕೃಷಿಕರು ಅಂತೇಳಿ ಅವರು ಗುರುತಿಸ್ಕೊಂಡಿದ್ದಾರೆ. ಕಳೆದ ಸಾಲಿನಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಸಹಿತ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿದೆ. ಆ ನಂತರದಲ್ಲಿ ತೋಟಗಾರಿಕೆಯಲ್ಲಿ ಪ್ರಗತಿಪರ ರೈತರು ಅಂತೇಳಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಶ್ರೇಷ್ಠ ಕೃಷಿಕರು ಅಂತೇಳಿ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಗುರುತಿಸಲ್ಪಟ್ಟಂಥವರು. ಉತ್ತರ ಕರ್ನಾಟಕದ ಶ್ರೇಷ್ಠ ಸಮಗ್ರ ಕೃಷಿಕ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬೇರೆ ಯಾರೂ ಅಲ್ಲ, ಇವರು ವೀರನಗೌಡ ಕುಲಕರ್ಣಿ, ತೋಟಗಾರಿಕಾ ಕೃಷಿಕರು. ನಮಸ್ಕಾರ ವೀರನಗೌಡ ಕುಲಕರ್ಣಿ. ವೀರನಗೌಡ ಅವರೇ, ನಿಮ್ಮ ಕೃಷಿಯ ಪಯಣ ಶುರುವಾಗಿದ್ದು ಯಾವಾಗಿಂದ? ಮೊದಲನೇದಾಗಿ ನಮ್ಮ ಶ್ರೋತೃಗಳಿಗೆ ನನ್ನ ಅನಂತ ವಂದನೆಗಳು. ಈಗ ನಮ್ಮ ಕೃಷಿ ನನ್ನ ಜೀವನದಲ್ಲಿ ನಾನು 21ನೇ ವಯಸ್ಸಿನಿಂದ ಕೃಷಿ ಮಾಡ್ತಾ ಬಂದೇನೆ ರೀ. ಈಗ ನನಗೆ 66 ವರ್ಷ ವಯಸ್ಸು. 66 ವರ್ಷ ವಯಸ್ಸು ಹೌದ್ರಿ. ಈಗ ನಮಗೆ ನೌಕರಿ ಇಲ್ಲ ಅಂದ್ರೂ ಕೂಡ ನಮ್ಮ ಕುಟುಂಬ ನಿರ್ವಹಣೆಗೆ ಬಂತು, ದೇಶ ಉದ್ದಾರಕ್ಕಾಗಲೂ ಬಂತು ಅಂತೇಳಿ ನಾನು ಒಕ್ಕಲತನ ಮಾಡ್ತಾ ಬಂದಿದ್ದೀನಿ. ಅನ್ನದಾತ, ದೇಶದ ಅನ್ನದಾತ ಅಂತ ಕರ್ಸ್ಕೊಂಡೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನಾಗಿತ್ತು ಅವಾಗ? ವಿದ್ಯಾಭ್ಯಾಸ PUC ಸೈನ್ಸ್ ಆಗಿತ್ತು ಸರ್. ಸೈನ್ಸ್ ಆಗಿತ್ತು. ಮುಂದೆ ಓದ್ಲಿಕ್ಕೆ? ಮುಂದೆ ಓದ್ಲಿಕ್ಕೆ ನಮ್ಮ ತಂದೆಯವರು ನಿಮ್ ಜೊತೆಗೆ ಇರಲಿಲ್ಲ? ನಮ್ಮ ಜೊತೆಗೆ ಇದ್ರಂದ್ರೆ ಕೂಡ ನಮ್ಗೆ ಅಷ್ಟು ಒಲವು ತೋರಿಸ್ತಾರೆ. ಕಾಳಜಿ ಇರಲಿಲ್ಲ? ಕಾಳಜಿ ಇರಲಿಲ್ಲ. ಓಹೋ, ಹಿಂಗಾದ್ರಿ. ನೀವು ಹಿರಿಯ ಮಗನ? ಹಿರಿಯ ಮಗರಿ. ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ? ಜವಾಬ್ದಾರಿ ಜಾಸ್ತಿ ರೀ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ಮನೆಗೆ ಹಿರಿಯನಾಗಿ ಹುಟ್ಟಬಾರ್ದ್ರಿ, ಹೊಲದಾಗ ಒಂದು ನೆಟ್ಟನ್ ಬೇನಿಗಿಡಾಗಿ ಹುಟ್ಟಬಾರ್ದಂತೆ. ಹೌದು. ಆ ಬೇನಿಗಿಡ ನೆಟ್ಟಗಿತ್ತಂದ್ರೆ ಏನ್ ಮಾಡ್ತಾರ್ರಿ, ಅದು ಮನೆಗೆ ಕಂಬ ಮಾಡಾನ ಇಲ್ಲ ತೊಲೆ ಮಾಡಾನ ಅಂತ ಹೇಳ್ತಾರಂತ್ರಿ. ಅದೇ ಕಂಬ ಮತ್ತು ತೊಲೆ ಮೇಲೆ ಎಲ್ಲ ಪಟ್ಟಿ ಜಂತುಗಳು ಕುಂತು ಮಾಳಿಗೆ ಮಣ್ಣೆಲ್ಲ ಅದ್ರ ಮೇಲೆ ಕೊಡುತ್ತೆ. ಭಾರ ಅದಕ್ಕೆ ಬೀಳುತ್ತೆ, ಭಾರ ಬೀಳುತ್ತೆ. ಅದು ತ್ಯಾಗದ ಜೀವನ. ಅದು ತ್ಯಾಗ ಜೀವನ ಕರೆ ರೀ. ಆದ್ರೆ ಹಿರೇ ಮಗ ಆಶ್ರಯ ಕೊಡ್ತದೆ. ಈಗ ಅವನ ಹಿರೇ ಮಗನಿಗೇನು ಹೆಣಿತಿಯಾಗಿ ಬರ್ತಾಳಲ್ಲ ಸರ್, ಆ ಅಮ್ಮ ಬಹಳ ಕಷ್ಟ ಪಡ್ಬೇಕಾಗತ್ತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳುತ್ತೆ ಸರ್. ಆದ್ರ ಆ ಹೆಣ್ಣು ತಮ್ಮ ತಂದೆ ತಾಯಿ ಮಕ್ಕಳು ಸಹೋದರರು ಎಲ್ಲ ಬಿಟ್ಟು ಬಂದಿರುತ್ತಲ್ರಿ ಗಂಡನ ಮನೆಗೆ, ಆ ಹೆಣ್ಣಿನಿಗೂ ನಾವು ನೋಡ್ಕೋಬೇಕಲ್ಲ ಸರ್. ಹಿಂಗಾಗಿ ನಾವು ಈ ಸಂಸಾರ ನೋಡತ್ಲೆ ಈ ಸಂಸಾರ ಕಡೆ ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತದೆ. ನಿಮ್ಗೆ ಅವಾಗೆಲ್ಲ ಜವಾಬ್ದಾರಿ ಜಾಸ್ತಿ. ಹ್ಞೂ ರೀ. ಅಂದ್ರೆ ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಎಲ್ಲ? ನೀವು 3 ತಂಗಿಯರು, ಒಬ್ಬ ತಮ್ಮ ರೀ, 5 ಜನರಿ ನಾವು. ಅಷ್ಟನ್ನು ಬಿಟ್ಟು ನಿಮ್ಮ ತಂದೆಯವರು ಬೇರೆ ಆಗಿದೆ? ಹೌದ್ರಿ ಸರ್. 5 ಮಕ್ಕಳು ಇದ್ರು ಅವಾಗ ಇದು ಮಾಡಿದೆ ಸರ್. ನಿಮ್ಮ ಸಹೋದರ ಸಹೋದರಿಯರು ನಿಮ್ ಜೊತೆಗೆ? ಹ್ಞೂ ರೀ. ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಜವಾಬ್ದಾರಿ ನಮಗೆ ಬಿತ್ತು ಸರ್. ಈಗ ನಾನು ಓದಲ್ಲ ಅಂತೇಳಿ ನಮ್ಮ ತಮ್ಮಗೆ ಓದಿಸಿವ್ ರೀ. ನಮ್ಮ ತಮ್ಮನು ಚಾರ್ಟೆಡ್ ಅಕೌಂಟೆಂಟ್ ಇದನ್ ರೀ. ಹೌದ್ರಿ. ರಾಯಚೂರಲ್ಲಿ ಇದನ್ ರೀ. ಈಗ ಆತ ಅವ್ರ ಮಗನೂ ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಯಾನ ಸರ್. ಇದು ನಮ್ಮ ಭಾರತೀಯ ಪರಂಪರೆ. ಇದು ಕುಟುಂಬದಲ್ಲಿ ಹಿರಿಯ ಅಣ್ಣನು ತಂದೆಗೆ ಸಮಾನ, ಹೌದು, ಗುರುವಿಗೆ ಸಮಾನ ಅಂತಕ್ಕಂಥ ಒಂದು ನಂಬಿಕೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀರಿ ಸರ್. ಈ ನಿಮ್ಮ ಕೃಷಿಯ ಪಯಣ ಆ ವಯಸ್ಸಿನಿಂದ ಶುರುವಾಯಿತು, PUC ಹಂತದಿಂದ. ಆಗೆಲ್ಲ ಹೇಗೆ ಇತ್ತು ನಿಮ್ಮ ಕೃಷಿ? ಅವಾಗೆಲ್ಲ ಭತ್ತ ಮಾಡ್ತಿದ್ವಿ ಸರ್ ನಾವು. ನಮ್ಮದು ಮಾಗಣೆ ಇತ್ತು ರೀ. ಆನಂತರ ಭತ್ತ ಮಾಡ್ಕೊಂತ ಬಂದ್ವಿ ರೀ. ಇತ್ತೀಚೆಗೆ ನಾನು 1980 ಭೂಮಿ ಖರೀದಿ ಮಾಡಿದ್ದೀನಿ ರೀ. ಖರೀದಿ ಮಾಡಿದ್ರಿ? ಹ್ಞೂ ರೀ. ಅವಾಗ ಭತ್ತ ಬೆಲೆ 75 ಕೆಜಿಗೆ 70 ರೂಪಾಯಿ ಎಂಟಣೆ ಇತ್ತು ರೀ ಸರ್, ಒಂದು ಭತ್ತ ಮೂಟಿಗೆ. ಓಹೋ. ಅವಾಗ 2000 ರೂಪಾಯಿ ಎಕರೆ ಜಮೀನು ಖರೀದಿ ಮಾಡಿದ್ವಿ. ಈಗ ಅದೇ ಜಮೀನಿನಲ್ಲೇ ನಾನು ಹಂಗ ಈಗ ನಮ್ಗೆ ಮಾವಾರ ಪ್ರೇರಣೆ ರೀ ಇದು ಒಕ್ಕಲ್ತನಕ್ಕೆ. ಅವರು ಕೃಷಿ ಅಧಿಕಾರಿಗಳು. ಅವರು ಈಗ ತೀರ್ಕೊಂಡು ಅವ್ರ ಮಗಳನ್ನ ನೀವು ಮಾಡ್ಕೊಂಡಿದ್ರಿ? ಇಲ್ಲ ಸರ್, ನಮ್ಮ ಸೋದರ ಮಾವನವರು. ಅವರು ಒಂದು ಹೇಳಿಕೆಯಿಂದ ಬೋರ್ ಹಾಕ್ಸಿದ್ವಲ್ಲ ಸರ್, ನೀರು ಕಡಿಮೆ ಬಿತ್ತರಿ, ಸಣ್ಣ ನೀರಿನಲ್ಲಿ ಯಾವುದು ಉತ್ಪನ್ನ ತೆಗಿಬೇಕು ಅನ್ನೋದು. ಅವರು ದ್ರಾಕ್ಷಿ ಹಾಕು, ಇಂಥವೆಲ್ಲ ಕರಿಬೇವು ಹಾಕು, ಇವೆಲ್ಲ ಸ್ವಲ್ಪ ನೀರು ತಿಂದು ಹೆಚ್ಚಿನ ಲಾಭ ಕೊಡ್ತಾವ ರೈತಗ ಅಂತೇಳಿ ಅವ್ರ ಮಾರ್ಗದರ್ಶನದಲ್ಲಿ ನಾನು ಇದನ್ನ ಮಾಡಿದ್ರಿ. ಹಿಂಗಾಗಿ ಆರಂಭದಲ್ಲಿ ದ್ರಾಕ್ಷಿ ಬೆಳೆದ್ರಿ? ಹೌದ್ರಿ. ತೋಟಗಾರಿಕೆ ಬೆಳೆಯಲ್ಲಿ? ಹ್ಞೂ. ನಂತರದಲ್ಲಿ ಏನು ಶುರು ಮಾಡ್ಕೊಂಡ್ರಿ? ನಂತರದಲ್ಲಿ ಅದೇ ದ್ರಾಕ್ಷಿ ಹೊಲದಲ್ಲಿ ರೀ, ಆಮೇಲೆ ಬಾಳೆ ಮಾಡಿದ್ರಿ. ಈ G9 ಅಂತ ಹೇಳಿ, Grand 9 ಅಂತ ವೆರೈಟಿ ರೀ. ಅದನ್ನ 10 ರೂಪಾಯಿಗೆ ಒಂದು ಸಸಿ ತಂದು ಮಾಡಿದ್ವಿ. ಅದು 20 ವರ್ಷದವರೆಗೆ ಅದೇ ಬೆಳೆನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರಿ. ಒಮ್ಮೆ ಖರೀದಿ ಮಾಡಿದ ಒಂದು ಸೀಡ್ಲಿಂಗ್ಸ್ ನಿಂದ ಅದನ್ನೇ ಇದು ಮಾಡಿದ್ವಿ. ಅವಾಗ ನಾನು IHR ಗೆ ಒಮ್ಮೆ ಟ್ರೈನಿಂಗ್ ಹೋಗಿದ್ವಿ ರೀ. ಅಲ್ಲಿ ಒಬ್ಬ ರೈತ ಕೇಳಿದ್ರು, ಒಂದು ಬಸ್ ಜನ ಹೋಗಿದ್ವಿ ನಾವು, ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಮೇಡಮ್, ನೆಕ್ಸ್ಟ್ 2 ವರ್ಷ ತಗೊಂಡ್ ಬೆಳೆಸಿ ತೆಗಿಬೇಕಂತಾರಲ್ರಿ, ಹೆಂಗ್ರಿ ಅಂತ ಕೇಳಿದ್ರು ಅವ್ರು. ಆ ಮೇಡಮ್ ಭಾರಿ ಚೆನ್ನಾಗಿ ಆನ್ಸರ್ ಕೊಟ್ಟಿಲ್ರಿ. ಹೆಂಗಂದ್ರಿ, ಈಗ ಮೊದಲನೇ 2 ಬೆಳೆ ಅಂತ ತೆಗಿಬೇಕಂತ ಹೇಳ್ಯಾರಲ್ಲ ಅವ್ರು. ಹೌದ್ರಿ. ಮೊದಲನೇ ಬೆಳೆಗೆ ಅಷ್ಟೇ ನೀವು ಬೀಜ ಖರೀದಿ ಮಾಡಿರ್ತಿದ್ದಿ ಸಸಿನ, 2ನೇ ಬೆಳೆ ಅದರಿಂದ ತೆಗಿತೀಯಲ್ಲ. ಹೌದ್ರಿ ಮೇಡಮ್. ಮತ್ತೆ 2ನೇ ಬೆಳೆ ಅದಕ್ಕೆ ಎಲ್ಲಿದ್ದ ಬಂತು? ಅದು ಗುಣಧರ್ಮ ಇರ್ತೈತೆ, ಅದು ನೀವು ಎಷ್ಟು ಬೆಳೆ ತೆಗೆದ್ರು ಅದು ತನ್ನ ಇನ್ನೊಂದು ಸಂತಾನ ಮಾಡೋ ಸಂತಾನೋತ್ಪತ್ತಿ ಅದು ಕ್ರಮವಾಗಿ ಇರ್ತದೆ, ಇರ್ತೈತೆ ಆ ಶಕ್ತಿ ಇರ್ತೈತೆ ಅದ್ರ ತರ. ನೀವು ಯಾಕೆ ತೆಗಿತೀರಿ, ತೆಗಿಬಾರ್ದು ಅಂತೇಳಿ. ಮತ್ತೆ ರೈತರು ಹಿಂಗ ಕೆಲವರು ಅಧಿಕಾರಿಗಳು 2 ವರ್ಷಕ್ಕೆ ತೆಗೆದು ಬಿಡ್ಬೇಕಂತ ಹೇಳ್ತಾರಲ್ರಿ ಮೇಡಮ್ ಅಂತ ಆತಂದ. ಯಾಕಂದ್ರೆ ಅದನ್ನ ವರ್ಷ ವರ್ಷ ಅವರು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಅವನ್ನ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತಯಾರು ಮಾಡ್ತಿರ್ತಾರ, ನೀವ್ ಒಂದ್ ತಗೊಂಡ್ರ ಅದನ್ನ ನೀವ್ ಅಲ್ಲೇ ವಂಶಾಭಿವೃದ್ಧಿ ಮಾಡ್ಕೊಂತ ಕುಂತ್ರಿ, ಅವನ್ ಯಾರು ಖರೀದಿ ಮಾಡ್ತಾರೆ? ಅದ್ರ ಸಲುವಾಗಿ ಹಿಂಗ ಇರ್ತೈತೆ ಅದು ಅಂತ ಹೇಳಿ. ಸೊ ನೀವು ನಿರಂತರವಾಗಿ ಅದೇ ಇದ್ರಲ್ಲಿ ಇದೀರಿ, ಒಮ್ಮೆ ತಂದಿರ್ತಕ್ಕಂಥ ಸಸಿಯೊಳಗಡೆಗೆನೆ ಮತ್ತೆ ಮತ್ತೆ ಮತ್ತೆ ಬೆಳೆಸ್ಕೊಳ್ತಾ ಹೋಗ್ತೀರಿ. 20 ವರ್ಷದಿನ ಬೆಳೆಸಿದ್ರಿ ಸರ್. 20 ವರ್ಷದವರೆಗೂ ನೀವು ಎಲ್ಲೂ ಮತ್ತೆ ಹೊಸ ಸಸಿ ತರ್ಲಿಕ್ಕೆ ಹೋಗಿಲ್ಲ? ತಂದಿಲ್ಲ ಸರ್. ತಂದ್ರು ಬೇರೆ ಹೊಲಕ್ಕೆ ಹಾಕಿವಿ ಸರ್, ಆ ಒಂದು ಭೂಮಿಗೆ ಹಾಕಿಲ್ರಿ. ಅವಾಗ 20 ವರ್ಷದಿಂದ 1000 ಗಿಡ ತಂದಿದ್ದು ಸರ್. ಈಗ ಬೇರೆ ತಂದು ಈಗ ಒಂದು 1500-2000 ಈ ರೀತಿ ತಗೊಂಬಂದು ಬೇರೆವನು ಮಾಡಕತ್ತಿವ್ರಿ. ಅವು ಈಗ 10 ವರ್ಷದ 12 ವರ್ಷದ ಅದಾವ್ರಿ. ಮತ್ತೆ ಈಗ ಕರಿಬೇವಿನ ಕೃಷಿ ಮಾಡ್ತಾ ಇದ್ರಿ ಅಂತ ಹೇಳಿ. ಹೌದು. ಇದನ್ನ ಮಾಡ್ಲಿಕ್ಕೆ ಪ್ರೇರಣೆ ನಿಮ್ಮ ಅದೇ ನಿಮ್ಮ ಮಾವನವರು? ಅಂದ್ರೆ ಒಬ್ಬ ರೈತರಿಗೆ ಒಬ್ಬ ತಜ್ಞರ ಮಾರ್ಗದರ್ಶನ ಇರಬೇಕು ಅನ್ನೋದಕ್ಕೆ ನಿಮ್ಮ ಜೀವನ ಒಂದು ಉದಾಹರಣೆ. ಹೌದು, ಇದು ಅಕ್ಷರಶಃ ಅಪ್ಪಟ ನಿಜ ಸರ್. ಯಾಕಂದ್ರೆ ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಗುರುವಿನ ಬೆಂಬಲ ಇರ್ಬೇಕಂದಂಗ ಕನಿಷ್ಠ ಮಾರ್ಗದರ್ಶನ ನೀಡೋರು ಇರ್ಬೇಕು. ಇರ್ಬೇಕು ಸರ್, ಇರ್ಬೇಕು. ಇಲ್ಲಾಂದ್ರೆ ಗುರಿ ಇಲ್ಲದ ಜೀವನ ಅಲ್ಲ ಸರ್. ಗುರಿ ತೋರಿಸ್ಬೇಕಾದ್ರೆ ಯಾವುದೇ ರೀತಿಯಿಂದ ಗುರುವಿನ ಒಂದು ಮಾರ್ಗದರ್ಶನ ಬೇಕಂತಾರೆ ಸರ್. ಹಂಗ ಬೇಕು ಸರ್, ಇಲ್ಲಾಂದ್ರೆ ಆಗಂಗಿಲ್ಲ. ಕರಿಬೇವು ಎಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ್ರು? ಕರಿಬೇವು ಅವಾಗ 10 ರೂಪಾಯಿಗೆ ಒಂದು ಪ್ಲಾಂಟ್ ನಂಗ ಒಂದು 1,000 ಸಸಿ ತರಿಸಿದ್ದೀನಿ ರೀ. ಎಲ್ಲಿ ತರಿಸಿದ್ರಿ? ಇಲ್ಲಿಗೆ ನಮ್ಗೆ ತಂದು ಕೊಟ್ಟಿರ್ರಿ ಅವರು. ಅವ್ರು ಏನ್ ಹೇಳಿದ್ರೆ ಬೈಬೇಕು, ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಅವರು. ಹಂಗ ಹೇಳಿ ನಮಗ್ ಮೋಸ ಮಾಡಿ ಹೋಗ್ಬಿಟ್ರಿ. ನಾನು ಅವ್ರಿಗೆ ಕ್ವಶನ್ ಹಾಕಿದ್ನ್ರಿ, ನೋಡ್ರಿ 1 ಕೆಜಿ ಉಳ್ಳಾಗಡ್ಡಿ 1 ಕೆಜಿ ಬದ್ನಿಕಾಯಿ ತಗೊಂಡ್ರೆ ಒಂದೇ ದಿನ 2 ದಿನದಲ್ಲಿ ಖರ್ಚು ಮಾಡ್ಕೊಂಡು ಮತ್ತೆ ಖರೀದಿಗೆ ಹೋರ್ತ. ಆದ್ರೆ 8ನೇ ಕರಿಬೇವು ಸೊಪ್ಪು ತಗೊಂಡ್ರೆ ಅವ್ನು ಒಂದು ವಾರ ಮಾಡ್ತಾನೆ. ಇಷ್ಟೊಂದು ನಾವು 1,000 1,500 ಗಿಡ ಬೆಳೆಸಿದ್ರೆ ಇದನ್ನ ಹೆಂಗ್ ಖರ್ಚು ಮಾಡ್ಬೇಕ್ರಿ ನಾವು ಅಂತ ಅವ್ರಿಗೆ ಕ್ವಶನ್ ಮಾಡಿದ್ರೆ, ಅವನು ಇಲ್ಲ ರೀ ನಾವು ತಗೊಂಡೋಗಿ ಬೈಬೇಕು, ಸಾಂಬಾರಿಗೆ ಇದು ಪರದೇಶಕ್ಕೆ ಕಳಿಸ್ತೀವಿ ನಾವು, ಇದನ್ನ ನೆರಳಿನಲ್ಲಿ ಒಣಿಸಿ ಪುಡಿ ಮಾಡಿ ಸಾಂಬಾರ್ ನೆರಳಿಗೆ ಕಳಿಸ್ತೀವಿ, ನಾವೇ ತಗೊಂತೀವಿ 20 ರೂಪಾಯಿ ಕೆಜಿ ಹಂಗ ಬೈಬ್ಯಾಕ್ ತಗೊಂತೀವಿ ಅಂತ ಹೇಳಿ ಕೊಟ್ಟು ಹೋದ್ರಿ. ಹಂಗಾಗಿ ಖರೀದಿ ಮಾಡಿದ್ರಿ. ಕೊಟ್ಟು ಹೋದ್ರೆ ಒಳ್ಳೆ ನಮಗ್ ಬರ್ಲೇ ಇಲ್ಲ ಸರ್. 1 ಎಕರೆ ಹಾಕಿದ್ರೆ? ಅದಾವಾಗ 1.5 ಎಕರೆ ಕರಿಬೇವನಾಗ ಹಾಕಿದ್ರು ಸರ್. 1.5 ಎಕರೆ ತೆಂಗಿನ ತೋಟದಲ್ಲಿ, ತೆಂಗಿನ ತೋಟದಾಗ 30 ಅಡಿಗೆ ಒಂದು ತೆಂಗಿನ ಗಿಡ ಇದ್ದು ಸರ್. ಓಹೋ, ಮಿಶ್ರ ಬೆಳೆ ಮಾಡಿದ್ರೆ? ಬೆಳೆ ಮಾಡಿದ್ರು. ಓಹೋ, ಯಾವಾಗ ಇದು ಶುರು ಮಾಡಿದ್ರಿ? ಇದನ್ನ 1991-1992 ಆಗ್ಲೇ. ಆಗ ನಿಮ್ಗೆ ಹೆವಿ ಆಯ್ತಲ್ವಾ, ಮಾರ್ಕೆಟ್ಗೆ ಹೇಗೆ ಮಾಡ್ಕೊಂಡ್ರಿ ನೀವು? ಮಾರ್ಕೆಟ್ ನಮ್ಗೆ ಗಂಗಾವತಿ ನಿಯರ್ ಆಗುತ್ತಲ್ರಿ, ನಮ್ಗೆ ಗಂಗಾವತಿ ತೋಟಕ್ಕೆ ನಿಯರ್ ಇದೆ. ಹಿಂಗಾಗಿ ನಾವು ದಿನ ಮನೆಗೆ ಬರ್ಬೇಕಾದ್ರೆ ಅದನ್ನ ಗಾಡಿ ಮೇಲೆ ಇಟ್ಕೊಂಡು ಬರ್ತಿದ್ವಿ. ಆನಂತರ ಇತ್ತೀಚೆಗೆ ಬಸ್ ಸೌಕರ್ಯನೂ ಬಂತ್ರಿ, ನಮ್ಮೂರ್ ಮುಂದೆ ಮಲ್ಕ ಮಾಡಿ ಹೋಗ್ತಿದ್ರು ನಮ್ಮ ತೋಟದ ಮೇಲೆ ಬಸ್. ಆ ಕಡೆ ಹೋಗುವಾಗ ಒಳ್ಳೆ ನಮ್ಮ ಹುಡುಗರು ಅಲ್ಲಿ ಉತ್ಕೊಂಡು ಹೋಗಿ ಬಸ್ ದಾರಿ ಕಾಯ್ಕಂತ ಕೂತಿದ್ರು. ಆ ಟೈಮ್ನಾಗ ಇವ್ರು 2 ಚೀಲ ಒಯ್ದು ಹಾಕ್ಬಿಡ್ತಿದ್ರು. ಒಂದು ಚೀಲಕ್ಕೆ 5 ರೂಪಾಯಿ ಲಗೇಜ್ ರೀ, ಒಂದೊಂದು ಚೀಲ 20 ಕೆಜಿ ಮೂಟೆ ರೀ, 2 ಚೀಲ ದಿನ 40 ಕೆಜಿ ಕಳಿಸ್ತಿದ್ವಿ ನಾವು. ಅವತ್ತಿಗೆ ನಮ್ಗೆ ಅದು 8 ರೂಪಾಯಿ ಕೆಜಿ ಇದ್ದಾಗ ಸರ್, ಈಗ ನಾನು 52,000 ರೂಪಾಯಿದು ಕರಿಬೇವು ಬೆಳೆದೀನಿ ಸರ್. 1.5 ಎಕರೆ ಕರಿಬೇವನ್ನು ಬಿಡಿಸೋದಕ್ಕೆ ಆಳು ಕಾಳುಗಳು ಬೇಕಾಗ್ತದೆ, ಬರ್ತಾರೆ ಸರ್. ಹಾಗೆಲ್ಲ ಹೇಗೆ ಆಳುಗಳ ಲಭ್ಯತೆ ಇತ್ತ? ಇತ್ತು ಸರ್, ಅವಾಗ ಸೌಕರ್ಯ ಚೆನ್ನಾಗಿತ್ತು ಸರ್ ಆಳಿಂದ. ಈಗ ನಾನು 92-93 ಸುದ್ದಿ ಹೇಳಕತ್ತೀನಿ ಸರ್, ಅವಾಗೆಲ್ಲ ಸೌಲಭ್ಯ ಇತ್ತು. ಅವಾಗೆಲ್ಲ ಕೂಲಿ ತುಂಬಾ ಕಡಿಮೆ ಏನು? ಹ್ಞೂ, ಅವಾಗ 20 ರೂಪಾಯಿ ಸರ್ ಎಣ್ಣಾಳಿಗೆ. ಓಹೋ, ಹಿಂಗಾಗಿ ಗಂಡ್ಮಕ್ಳಿಗೆ? ಗಂಡ್ಮಕ್ಳಿಗೆ ಅವಾಗ 40 ರೂಪಾಯಿ ಇತ್ತು ರೀ. ಓ, ಈ ರೀತಿ ಆಗ್ರಿ. ಇದು ನನಗೆ ಈಗ ಕರಿಬೇವಿನ ಬೆಳೆ ಹೇಗೆ ಲಾಭದಾಯಕ ಅನಿಸಿತ ನಿಮಗೆ? ಲಾಭ ಅದರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಅದಕ್ಕೇನಾದರೂ ಬೆಳೆಗಳಿಗೆ ಸಮಸ್ಯೆ ಇರ್ತಿತ್ತ ಹೇಗೆ, ಅದ್ರ ಬಗ್ಗೆ ಹೇಳಿ. ಅದನ್ನು ತೆಂಗಿನ ಗಿಡದಲ್ಲಿ ಹಾಕಿದ್ವಲ್ಲ ಸರ್, ನಾವು ತೆಂಗಿನ ಗಿಡಕ್ಕೆ ನೀರು ಬಿಟ್ಟಾಗ ಅದಕ್ಕೂ ನೀರು ಬಿಡ್ತಿದ್ವಿ. ಆನಂತರ ಅದು 2-in-1 ಇದ್ದಂಗೆ ರೀ. ಆನಂತರ ಅದಕ್ಕೆ ಯಾವಾಗ ನಾವು ಕಟ್ ಮಾಡಿದ ಮೇಲೆ ಸರ್, ಕಟ್ ಮಾಡೋಕ್ಕನ ಸ್ಪ್ರೇ ಮಾಡಂಗಿಲ್ಲ ರೀ, ಸೊಪ್ಪು ಮಾರಿದ ಮೇಲೆ ಅದು ಬರೇ ಕಾಂಡ ಉಳಿತೈತಲ್ರಿ, ಕಾಂಡ ಇದ್ದಾಗ ಸ್ವಲ್ಪ ಅದು ಹುಳ ಬರ್ಲಾರ್ದಂಗ ಯಾವುದೋ ಮೆಲಾತಿ ಅನ್ನೋ ಲಿಕ್ವಿಡ್ ರೀ, ಅದಕ್ಕೊಂದು ಮುಂದೆ ಬೂದಿ ರೋಗ ಬರಬಾರ್ದು ಅನ್ನೋದಕ್ಕೆ ವೆಟಬಲ್ ಸ್ವಲ್ಪ ಹಿಂಗೆ ಸ್ಪ್ರೇ ಮಾಡ್ತೀವಿ. ಆದರೆ ಮನುಷ್ಯ ತಿನ್ನುವಾಗ ಸ್ಪ್ರೇ ಮಾಡಂಗಿಲ್ಲ ರೀ, ಅದು ಚಿಗುರು ಬರಲಿ ಅದು ಹಾಳಾಗಬಾರ್ದು. ಅದು ನಾವು ಒಂದು ಕಟಿಂಗ್ ಮಾಡಿದ್ರೆ ಸರ್ ಅದು ಬುಡಕ್ಕೆ 2 ಕೌಲಾಗಿ ಸಿಗ್ತಿತ್ತು ರೀ. ನಾವು ಆ ರೀತಿ ಸ್ಪ್ರೇ ಕೊಡೋದ್ರಿಂದ ಸ್ಪ್ರೇ ಕೊಡಲಾರ್ದಲ್ಲಿ 1 ಕೌಲಾಗಿ ಸಿಗ್ತಿತ್ತು ರೀ. ಅದನ್ನೆಲ್ಲ ನೋಡ್ಕೊಂಡು ನಾವು ಅದಕ್ಕೊಂದ್ಸಾರಿ ಬಾವಿಷ್ಟನ್ನು ಸ್ಪ್ರೇ ಕೊಡ್ತೀವಿ ರೀ ಬೂದಿ ರೋಗಕ್ಕೆ, ಸಣ್ಣದಿದ್ದಾಗ ಮಾತ್ರ ರೀ. ಆದರೆ ಅದನ್ನು ಮುಂದೆ ಸೊಪ್ಪು ಬಂದಾಗ ಮಾತ್ರ ಸ್ಪ್ರೇ ಮಾಡಂಗಿಲ್ಲ ರೀ. ರೈತ ಕುಂತು ಜನರಿಗೆ ವಿಷಾಹಾರ ಊಟ ಮಾಡಿಸ್ಬಾರ್ದು ಅನ್ನೋ ಒಂದು ಧಾರ್ಮಿಕ ದೃಷ್ಟಿ ನಮ್ಮದು ರೀ. ಸರ್, ಈಗ ಕರಿಬೇವಿನ ಕೃಷಿ ಮುಂದುವರೆದಿದೆಯ? ಹ್ಞೂ ರೀ, ಈಗ ಮುಂದುವರೆದೈತ್ರಿ. ಈಗ ಮುಂದುವರೆದೈತಂದ್ರೆ ಈಗ ಅವರು 30 ರೂಪಾಯಿ ಕೆಜಿ ಕೇಳಕತ್ತಾರ ಸರ್. ಅದಕ್ಕೆ ನಾನೇನು ಮಾಡಕತ್ತೀನಿ ರೀ, ಈಗ ನಮಗೆ ಸಾವಯವ ಗೊಬ್ಬರ ಬೇಕಲ್ರಿ. ಈಗ ಸರ್ಕಾರ ಏನು ಮಾಡ್ತೀರಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತೈತೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಅದು ಮುಂದೆ ಆ ಬೆಳೆ ತಗೊಂಡ ಮೇಲೆ ಆ ಪ್ಲಾಸ್ಟಿಕ್ ನಮಗೆ ಭೂಮಿಗೆ ಹಾನಿಕರ ಆಗತ್ತೆ ಸರ್. ಅದ್ರ ಸಲುವಾಗಿ ನಾನೇನು ಮಾಡೀನಿ ರೀ, ಈ ಕರಿಬೇ ಸೊಪ್ಪು 30 ರೂಪಾಯಿಗೆ ಅವ್ರಿಗೆ ಒಯ್ದು ಕೊಡೋ ಬದಲು ಅವ್ರು ನಮ್ಮ ಹತ್ರ ತಗೊಂಡು 80 ರೂಪಾಯಿಗೆ 100 ರೂಪಾಯಿ ಮಾರ್ತಾರೆ. ಅದನ್ನೇ ನಾನು ಕಟ್ ಮಾಡಿ ನನ್ನ ಹೊಲಕ್ಕೆ ಈಗ ಅಡಿಕೆ ಗಿಡ ಹಾಕಿವ್ರಿ ನಾವು. ಈಗ ಅಡಿಕೆ ಕೃಷಿನೂ ಮಾಡ್ಕೊಂಡಿವ್ರಿ ನಾವು, ಅಡಿಕೆ ಗಿಡಕ್ಕೆ ಹೊದಿಕೆ ಮಾಡ್ತೀನಿ ರೀ ನಾನು. ಅದು ಏನು ಮಾಡ್ತಾರೆ ಸರ್, ಆ ಭೂಮಿ ಹಸಿ ಹಾರ್ಲಾರ್ದಂಗೆ ಹಿಡಿತೈತೆ ಒಂದ್ರಿ, ಕಸ ಬರಲಾರ್ದಂಗೆ ಕಾಪಾಡ್ತೈತೆ ಎರಡ್ರಿ. ಆನಂತರ ಮುಂದಿನ ವರ್ಷ ಅದು ಎಲೆಗಳೆಲ್ಲ ಉದುರುತ್ತಲ್ರಿ, ಮುಂದಿನ ವರ್ಷ ನಮ್ಗೆ ಸಾವಯವ ಗೊಬ್ಬರ ಆಗುತ್ತೆ, 3-in-1 ಆಗುತ್ತೆ ರೀ ನಮಗೆ. ಈಗ ಕರಿಬೇವನ್ನು ಹೀಗೆ ಬಳಸುತ್ತಿದ್ದೀರಿ? ಹೌದು ರೀ, ಮಾರ್ಕೆಟ್ನಲ್ಲಿ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣ. ಹೌದು ರೀ, ಹಿಂಗಾಗಿ. ಸರಿ, ಆಮೇಲೆ ನೀವು ತೆಂಗು ಮತ್ತು ಬಾಳೆ ಲಿಂಬು ಎಲ್ಲ ಹಾಕಿದ್ರಿ ಅಂತ ಹೇಳ್ತಾ ಇದ್ದೀರಿ, ತೆಂಗಿನ ಗಿಡಗಳು ಎಷ್ಟಿದಾವೆ? ಯಾವಾಗ್ಲಿಂದ ತೆಂಗು? ಈಗ 36 ವರ್ಷದ ಗಿಡ ಅದಾವೆ ಸರ್. ಎಷ್ಟು ಇಳುವರಿ ಬರ್ತಾ ಇದೆ ಈಗ ನಮಗೆ? ಒಂದು ತೆಂಗಿನ ಗಿಡದ ಸರ್, ನಾನು ಕಾಲೇಜ್ ಬಿಟ್ಟು ಬಂದಲ್ಲಿಂದ ಡೈರಿ ಬರಿತಾ ಇದ್ದೀನಿ ಸರ್. ಎಲ್ಲ ಆಯವೇ ಐತ್ರಿ ನನ್ನ ಹತ್ರ, ಏನು ಹೋಗಕ್ಕೆ ತಾಕು ಎಲ್ಲ ಗೊತ್ತೈತ್ರಿ ನನಗೆ. ಅದರಿಂದ ಉತ್ಪನ್ನನೂ ಗೊತ್ತೈತ್ರಿ, ಆ ಲಕ್ಷಣನು ಗೊತ್ತೈತ್ರಿ, ಎಲ್ಲ ಗೊತ್ತೈತ್ರಿ. ಈ ಒಂದು ತೆಂಗಿನ ಗಿಡದಿಂದ ನಾವು 1,400 ರೂಪಾಯಿ ಆವರೇಜ್ ಲಾಭ ತಗೋಬಹುದು ರೀ. ಖರ್ಚು ತೆಗೆದು ಸರ್ ಇದು 1,400 ಒಂದು ತೆಂಗಿನ ಮರದಿಂದ. ಅದು 1,400 ಅಂದ್ರೆ ತಿಂಗಳಿಗೋ ಅಥವಾ ವರ್ಷಕ್ಕೆ ಸರ್? ವರ್ಷಕ್ಕೆ, ಒಂದು ವರ್ಷದ ತಿಂಗಳು ವಾರ್ಷಿಕ ಬೆಳೆ ಅಲ್ಲ ಸರ್. 1,400 ಒಂದು ತೆಂಗಿನ ಗಿಡದಿಂದ ವಾರ್ಷಿಕ ಆದಾಯ ತಗೊಳ್ಬಹುದು. ಹೌದ್ರಿ. ಎಷ್ಟು ಗಿಡಗಳಿದಾವೆ? ಅದು 150 ಗಿಡಗಳಿದಾವೆ. ಈಗ ಅದು ಸರ್ ಈಗ ಅದು ಮೂರು ರೀತಿಯಲ್ಲಿ ಮಾರಾಟ ಆಕತ್ರಿ ನಮ್ಗೆ. ಎಳನೀರಿಗೆ ಹೋಗುತ್ತೀರಿ ಮೊದಲು, ಆ ನಂತರ ಅವನು ಗಿಡ ಹತ್ತಿದಾಗ ಎಳನೀರು ಬಲ್ತಿರ್ತಲ್ರಿ, ಬಲ್ತದ್ ಕೈ ಬಿಟ್ಟಿರ್ತಾನೆ, ಆ ಬಲ್ತ್ ಕಾಯಿ ಉದುರಿ ಬೀಳುತ್ತಲ್ರಿ, ಉದುರಿ ಬಿದ್ದದ್ದನ್ನ ನಾವೇನ್ ಮಾಡ್ತೀವಿ, ಅದನ್ನ ನೇರವಾಗಿ ನಾವು ಅಂಗಡಿ ಕೊಡಂಗಿಲ್ರಿ. ಎಲ್ಲಿ ಉತ್ಪನ್ನ ಆಗುತ್ತೆ ನೋಡ್ರಿ, ಹೋಟೆಲ್ಗಳಿಗೆ ಬೇಕರಿಗಳಿಗೆ ಅಂತಲ್ಲಿ ಕೊಡ್ತೀವಿ, ಅಲ್ಲಿ ನಮ್ಗೆ 2 ರೂಪಾಯಿ ರೇಟ್ ಸಿಗುತ್ತೆ ಸರ್. ಅಂಗಡಿಗೆ ಕೊಟ್ರೆ ಅವ್ನು ನಾ ಲಾಭ ತಗೋಬೇಕಲ್ಲ ಅಂತೇಳಿ ಅವ್ನು ಕಡಿಮೆ ರೇಟಿಗೆ ತಗೊಂತಾನ್ರಿ. ಇದು ಒಂದು ನ್ಯಾಕ್ ನಮ್ಮ ರೈತರಿಗೆ ಬರ್ಬೇಕು ಸರ್. ಉದಾಹರಣೆಗೆ ನಾವು 3 ಹೋಟೆಲ್ ಸರ್, 2 ಬೇಕರಿ, ಸಣ್ಣ ಕಾಯಿ ಇರ್ತಾವಲ್ರಿ, ಸಣ್ಣ ಕಾಯಿಗಳನ್ನ ಕಿರಣ್ ಅಂಗಡಿ ಕೊಡ್ತೀವಿ. ಕಿರಣ್ ಅಂಗಡಿ ಕೊಡ್ತೀರಿ. ಸಣ್ಣ ಕಾಯಿಗಳು ಅವ್ರು ತಗೊಳಂಗ್ರಿ, ಅವ್ರ ಚಟ್ನಿ ಮಾಡಕ್ಕೆ ಸ್ವಲ್ಪ ಅಗಲ ಬೇಕಲ್ಲ, ಕೊಬ್ಬರಿ ಅಗಲ ಇರ್ಬೋದಲ್ರಿ. ದೊಡ್ಡ ಕಾಯಿ ಅವ್ರಿಗೆ ಕೊಟ್ಟು ಅವು 16 ರೂಪಾಯಿ ಹಂಗೆ ಕೊಡ್ತೀವಿ ನಾವು ಹೋಟೆಲ್ಗಳಿಗೆ ಬೇಕರಿಗಳಿಗೆ. ನೀವು ತೆಂಗಿನಕಾಯಿಗೆ ಕೊಟ್ಟರು ಮತ್ತೆ ಎಳನೀರಿಗಾಗಿ ಕೊಟ್ಟರು, ಒಂದು ಗಿಡದಿಂದ ಅಥವಾ ಒಣ ಕೊಬ್ಬರಿಯಾಗಿ ಮಾರಾಟ ಮಾಡಿಕೊಂಡ್ರು ಒಂದು ಗಿಡದಿಂದ 1400 ರೂಪಾಯಿ ವಾರ್ಷಿಕ ಆದಾಯ. 150 ಗಿಡಗಳಿಗೆ ಸುಮಾರು 210,000 ರೂಪಾಯಿವರೆಗೂ ನಿಮಗೆ ಬರೀ ತೆಂಗಿನ ಬೆಳೆಯಿಂದನೇ ಆದಾಯ ಬರ್ತಾ ಇದೆ. ನಿರ್ವಹಣೆ ವೆಚ್ಚ ಎಷ್ಟಾಗ್ತದೆ? ನಿರ್ವಹಣೆ ವೆಚ್ಚ ಏನ್ರಿ, ಅದ್ರ ಸುಮಾರು ನಾವು ಈಗ ಅದರಲ್ಲಿ ಮಿಶ್ರ ಬೆಳೆ ಅದಾವಲ್ರಿ, ಬಾಳೆನೂ ಮಿಶ್ರ ಐತಲ್ರಿ, ಬಾಳೆಗೇನು ಗೊಬ್ಬರ ಹಾಕ್ತಿವಲ್ಲ ಸರ್, ಅದೇ ಗೊಬ್ಬರ, ಅದೇ ಗೊಬ್ಬರನೇ ಅದಕ್ಕೆ ಸರಿ ಹೋಗುತ್ತೆ. ತೆಂಗಿನ ಗಿಡಕ್ಕಂತೇಳಿ ಸಪರೇಟ್ ಗೊಬ್ಬರ ಹಾಕಂಗಿಲ್ಲ ನಾವು. ಆ ನಂತರ ಈಗ ಬಾಳೆ ರೌದಿ ಬೀಳುತ್ತಲ್ಲ ಸರ್, ಅದು ಬಿದ್ದದ್ದು ಈ ವರ್ಷ ಉದುರಿದ ರೌದಿ, ಒಣ ರೌದಿ, ಮುಂದ್ ವರ್ಷ ನಮ್ಗೆ ಗೊಬ್ಬರ ಹಾಕ್ತ ಸರ್. ಅಂದ್ರೆ ನಿಮಗೆ ಮಿಶ್ರ ಬೆಳೆಗಳಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ವೆಚ್ಚ ಕಡಿಮೆ ಆಗ್ತದೆ. ಹೌದು, ಗೊಬ್ಬರಗಳನ್ನ ಹೆಚ್ಚು ತರುವಂತ ಅಗತ್ಯ ಇರೋದಿಲ್ಲ. ಇಲ್ಲ, ಮತ್ತೆ ಹೆಚ್ಚು ತ್ಯಾಜ್ಯ ಸಿಗ್ತದೆ, ಅದು ಭೂಮಿಗೆ ಒಳ್ಳೇದು. ಈಗ ಒಂದು ಗಿಡದ ತ್ಯಾಜ್ಯ ಇನ್ನೊಂದು ಗಿಡಕ್ಕೆ ಆಹಾರ ಆಗುತ್ತೆ ಸರ್. ಆಹಾರ ಆಗ್ತದೆ. ಇದು ನಮ್ಮ ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿ. ಪದ್ಧತಿ ನಾನು ಅವಾಗ್ಲಿಂದ ಅವ್ರ ಪುಸ್ತಕ ಸ್ವತಃ ತಗೊಂಡಿನ್ರಿ ನಾನು, ಅದನ್ನ ಅಳವಡಿಸ್ತಾ ಇದ್ದೀನಿ ಸರ್. ಅವರು ಸುಭಾಷ್ ಪಾಳೇಕರ್ ಅವ್ರು ಹೇಳ್ತಿದ್ರು ಸರ್, ಈಗ ನಾವು ರೈತರ್ರಿ ಅಕ್ಷಯ ಪಾತ್ರೆ ಇದ್ದಂಗೆ ಇರ್ಬೇಕಂತ್ರಿ, ಅದು ಉಂಡಂಗಲ್ಲ ಅಕ್ಷಯ ಪಾತ್ರೆ ಹಂಗ ಅನ್ನ ತಯಾರು ಮಾಡ್ತಿರ್ತಂತಲ್ರಿ, ಹಂಗಿರ್ಬೇಕಂತ್ರಿ ನಾವು. ಅಲ್ಲಿ ಯಾವ್ದು ಕೃಷಿ ತ್ಯಾಜ್ಯಗಳನ್ನ ಹೊರಗೊಯ್ದು ಸುಡ್ತಾರೆ ಕೆಲವು ರೈತರು, ಆ ರೀತಿ ಎಂದು ಮಾಡಬಾರ್ದಂತ. ಅದು ಕೃಷಿ ತ್ಯಾಜ್ಯ ಇವತ್ತಿಲ್ಲ ನಾಳೆ ಅದು ಮಳೆ ಬಿದ್ದಾಗ, ಈಗ ನಾವು ಸ್ಪ್ರಿಂಕ್ಲರ್ ಹಾಕ್ತಿವಲ್ಲ ಸರ್, ಕೊಳತು ಸ್ಪ್ರಿಂಕ್ಲರ್ ನೀರು ಬಿದ್ದು ಕೊಳಿತೈತ್ರಿ. ಆಮೇಲೆ ಇದು ವೇಸ್ಟ್ ಡಿಕಾಂಪೋಸರ್ ಸ್ಪ್ರೇ ಮಾಡಿದ್ರೆ ಸರ್ ಇಮಿಡಿಯೇಟ್ ಕೊಳ್ತೋಗ್ಬಿಡುತ್ತೆ. ಹಿಂಗಾಗಿ ನಾವು ಅದನ್ನ ಉಪಯೋಗ ತಗೊಳಕತ್ತೀವಿ ನಾವು. ಇದನ್ನ ನಮ್ಮ ರೈತ ಬಾಂಧವರು ದಯವಿಟ್ಟು ಇದನ್ನ ಎಲ್ಲರೂ ಅಳವಡಿಸಬೇಕಂತ ನನ್ನ ಒಂದು ಮನವಿ ಸರ್. ಬಾಳೆ ಬೆಳಿತಾ ಇದ್ರಿ, ಯಾವಾಗ್ಲಿಂದ ಶುರು ಮಾಡಿದ್ರಿ ಬಾಳೆ? ಇದು ಬಾಳೆ ನಾನು 93ರಲ್ಲಿಂದ. ಯಾವ ತಳಿಯನ್ನು ಹಾಕಿ? ಇದು G9 ಗ್ರ್ಯಾಂಡ್ 9 ಅಂತ ಹೇಳಿ ಹೈಬ್ರಿಡ್ ವೆರೈಟಿ ಸರ್, ಹಸಿರು ಬಾಳೆ. 1993ರಿಂದನು ಬಾಳೆ ಬೆಳೆಯನ್ನ ಬೆಳಿತಾನೆ ಇದ್ರಿ. ಹೌದು. G9 ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಅದು ಸ್ವಲ್ಪ ಕೀಪೇಬಲ್ ಕ್ವಾಲಿಟಿ ಇರ್ತದ್ರಿ, ಅದು ಹೆಚ್ಚಿನ ತೂಕ ಬರ್ತಿರಿ. ಅದು ನಮ್ಮ ಮಾಮೂಲು ತಳಿ ಹಾಕಿದ್ರೆ ಅಷ್ಟು ಇವರಂಗಿರ, ಹೈಬ್ರಿಡ್ ವೆರೈಟಿ ಅಲ್ರಿ, ಅದು ಟಿಶ್ಯುಕಲ್ಚರ್ ಪ್ಲಾಂಟ್ ರೀ, ಅಂಗಾಂಶ ಕೃಷಿ ಬಾಳೆ ರೀ. ಹಿಂಗಾಗಿ ಅವಾಗ ನಾವು 10 ರೂಪಾಯಿ ಒಂದು ಸಸಿ ತಂದು ಹಾಕಿದ್ದೀವ್ರಿ. ಈಗ ಅದು ಕಡಿಮೆ ಅಂದ್ರೆ 15 ಕೆಜಿ ಇರುತ್ತೆ ಸರ್. ಹೆಚ್ಚಿನ ಒಂದು ಸರ್ಕಾರಿ ಗೊಬ್ಬರ ಕೊಟ್ಟು ಹೆಚ್ಚಿಗೆ ಬೆಳೆಸಿದ್ರೆ 30 ಕೆಜಿ ತನಕ ಬರ್ತದೆ. ಬರ್ತದೆ. ನಾವು ಆ ರೀತಿ ಹೆಚ್ಚು ಗೊಬ್ಬರ ಕೊಡಂಗಿಲ್ಲಲ್ರಿ, ಇದು ಸಾವಯವ ಗೊಬ್ಬರದಿಂದ ಬೆಳೆಸೋದ್ರಿಂದ ನಮ್ಗೆ 15-16 ಕೆಜಿ ಗೊನೆ ಬರ್ತದೆ. 4 ಎಕರೆಯಲ್ಲಿ ಎಕರೆಗೆ ಎಷ್ಟು ಗಿಡಗಳು ಕೊಡ್ತವೆ? ಎಕರೆಗೆ 1000 ಗಿಡ ಕೊಡುತ್ತೆ. 1000 ಗಿಡಗಳು ಕೊಡ್ತವೆ. 4000 ಬಾಳೆ ಇದೆ. ಹೌದ್ರಿ. 4000 ಬಾಳೆ ಕೊನೆ ಬಾಳೆ ಗಿಡಗಳನ್ನು ಹಾಕೊಂಡಿದ್ದೀರಿ. ವಾರ್ಷಿಕವಾಗಿ 1 ಎಕರೆಗೆ ಎಷ್ಟು ಆದಾಯ ಬರ್ತಾ ಇದೆ? ಅದ್ರ ಒಂದು ಗಿಡದಿಂದ ಸರ್, ಅದು ನಮ್ಗೆ 1 ಗಿಡಕ್ಕೆ ಒಂದು 30-40 ರೂಪಾಯಿ ಖರ್ಚು ಬರುತ್ತೆ ಸರ್. ಒಂದು ವರ್ಷದ ಬೆಳೆಗೆ. ಹಿಂಗಾಗಿ ಅದು ಏನಂದ್ರೆ ಈಗಿನ ಮಾರ್ಕೆಟ್ ರೇಟ್ ಈಗ ಅದು 15 ಕೆಜಿ ಗೊನೆ ಬಂದ್ರು ಈಗ ಮಾರ್ಕೆಟ್ ನಲ್ಲಿ 8 ರೂಪಾಯಿ ಮಾರುತ್ತೆ. ಕಡಿಮೆ ಅಂದ್ರೆ ಒಂದೊಂದ್ಸಾರಿ ಹೆಚ್ಚಿದ್ದಾಗ 10 ರೂಪಾಯಿನೇ ಸಿಗುತ್ತೆ ಸರ್. ಈಗ ಯಾವರೇಜ್ 8 ರೂಪಾಯಿ ಸಿಕ್ಕರು ನಮಗೆ 15-20 ರೂಪಾಯಿ ಸರ್. ಒಂದು ಗಿಡದಿಂದ 120 ರೂಪಾಯಿ ಮಾಲು ಬರ್ತೀರಿ. ನಾವು ಅದಕ್ಕೆ 40-50 ರೂಪಾಯಿ ಖರ್ಚು ಮಾಡ್ತೇವೆ. ಹಿಂಗಾಗಿ ಒಂದು 60-70 ರೂಪಾಯಿ ಒಂದು ಗಿಡಕ್ಕೆ ಲಾಭ ರೀ. ಲಾಭ ಇದೆ. ಅಂದ್ರೆ ನಿಮಗೆ ಸುಮಾರು 4 ಎಕರೆ ಬಾಳೆ ಬೆಳಿಲಿಕ್ಕೆ ಒಂದು ಸುಮಾರು 120,000-130,000 ರೂಪಾಯಿ ಖರ್ಚು ಬಂದು ಬಿಡ್ತದೆ. ಒಂದು ಗೊನೆ ಎಷ್ಟು ಬಾಳುತ್ತೆ ನಿಮಗೆ? ಒಂದು ಗೊನೆ 15 ಕೆಜಿ 120 ರೂಪಾಯಿ ಸರ್. ಒಂದು ಗೊನೆ 120 ರೂಪಾಯಿ. ಎಕರೆಗೆ ಸಾಮಾನ್ಯವಾಗಿ ನೀವು 1000 ಗಿಡ ಸರ್, 1000 ಗಿಡಗಳು ಎಕರೆಗೆ 120,000 ರೂಪಾಯಿ ನೀವು ಆರಾಮಾಗಿ ಬೆಳೆಸ್ಲಿಕ್ಕಿದೆ. ಖರ್ಚು ವೆಚ್ಚಗಳನ್ನ ತೆಗೆದ್ರೆ ಎಕರೆಗೆ ಒಂದು 30,000 ಖರ್ಚು ಬರುತ್ತೆ. 80,000 ನಿವ್ವಳ ಆದಾಯ ಬರುತ್ತೆ ಸರ್. 300,000 ಚಿಲ್ಲರ ಬಾಳೆಯಿಂದನೇ ಬಾಳೆಯಿಂದ ಆದಾಯ. ಒಂದು ತೋಟಗಾರಿಕೆ ಕೃಷಿ ಅಂತಕ್ಕಂಥದ್ದು ಒಬ್ಬ ರೈತನನ್ನು ಆರ್ಥಿಕವಾಗಿ ಒಳ್ಳೆ ಸ್ಥಾನಕ್ಕೆ ಒಯ್ಯುತ್ತೆ. ನಿಜ ಸರ್. ಇದು ನಿಮ್ಮ ಅನುಭವ? ಅನುಭವದ ಮಾತು ಸರ್. ಅಂದ್ರೆ ನಮ್ಗೆ ರೈತರಿಗೆ ತಾಳ್ಮೆ ಇರ್ಬೇಕು ಸರ್. ಯಾಕಂದ್ರೆ ಕೆಲವು 2-3 ಬರ್ತಿರ್ತಾರೆ, ಅದಕ್ಕೆ ನಾವು ಅಂಜಿ ಹಿಮ್ಮೆಟ್ಟಬಾರ್ದು. ಅದನ್ನ ಹೇಳ್ತಾರಲ್ಲ, ಪ್ರಯತ್ನ ಮಾಡು ಮೊದಲು ಪ್ರಯತ್ನ ಮಾಡು ಅಂತ. ಹೆಂಗಂದ್ರೆ ರೀ, ನಾವು ಈಗ ಗಡಿಯಾರ ನೋಡಿರ್ತೀವಿ, ಅದು ನೋಡ್ರಿ ಸೆಕೆಂಡ್ ಮುಳ್ಳು ತಿರುಗ್ತಾ ಇರ್ತೈತೆ, ಅದು ಸೆಕೆಂಡ್ ಮುಳ್ಳು ನಿಂತಂದ್ರೆ ಟೈಮ್ ತೋರಿಸಲ್ಲ. ಅದ್ರಂಗ ನಾವು ರೈತರು ದುಡಿಯೋದು ಬಿಟ್ರೆ ನಮ್ಗೆ ಲಾಭ ಸಿಗಲ್ಲ. ಹಿಂದ ಕಿರಿಯರು ಏನ್ ಹೇಳ್ತಾರ್ರಿ, ಪಾಠ ಪಟ್ರೆ ತೋಟ ಅಂತ್ರಿ. ಪಾಠ ಪಡೋದಂದ್ರೆ ಕಷ್ಟ ಪಡೋದ್ರಿ, ಪಾಠ ಪಟ್ರೆ ತೋಟ. ನಾವು ಕಷ್ಟ ಪಟ್ರೆ ತೋಟ ರೀ. ಹೌದು, ಹಿರಿಯರು ಏನ್ ಹೇಳ್ರಿ, ಆಳು ಮಾಡಿದ್ದ ಆಳು, ಮಗ ಮಾಡಿದ್ದ ಮಧ್ಯಮ, ತಾನು ಮಾಡಿದ್ದೇ ಉತ್ತಮ ಅಂತ ಹೇಳ್ಯಾರ. ನಾವು ಹಿರಿಯರಾದರು ಸ್ವಂತ ಕೃಷಿ ಮಾಡ್ಬೇಕ್ರಿ. ನಾವು ಮಗನ ಮಾಡಲಿ ಅಂತ ಹೇಳೋದು, ಆಳುಗಳ ಮೇಲೆ ಹೋಗಿ ಸಿಟ್ಟು ಮಾಡೋದು ಮಾಡೋದಕ್ಕಿಂತ ನಾವು ಮಾಡಿದ್ರೆ, ನಾವು ರೈತರು ಸ್ವಯಂ ಕೃಷಿ ಮಾಡಿದ್ರೆ ನಾವು ಇನ್ನೂ ಜಮೀನು ಖರೀದಿ ಮಾಡ್ಬೋದು. ನಾವು ಭೂಮಿ ಮಾರ್ಕೊಳ್ಳೋ ಹೊತ್ತೂ ನಮಗೆ ಬರಂಗಿಲ್ಲ ರೀ, ಕಷ್ಟಪಡ್ಬೇಕ್ರಿ. ನಿಮ್ಮ ತೋಟಗಾರಿಕೆಗೆ ನೀರು ಬಹಳ ಮುಖ್ಯ. ಹೌದ್ರಿ, ನೀರಿನ ಸೋರ್ಸ್ ಏನಿತ್ತು ನಿಮಗೆ, ಅದನ್ನ ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ರಿ ಹಿತಮಿತವಾಗಿ? ನಾವು ರಿಗ್ ಬೋರ್ ಹಾಕಿವ್ ರೀ, ಒಂದು ಬೋರ್ನಾಗ 2 ಇಂಚ್ ಸಿಗ್ತಾವ್ ರೀ. ಈಗ ನಾವು ಈಗ ಸರ್ಕಾರದ ಸಹಾಯಧನ ಉಪಯೋಗಿಸ್ಕೊಂಡಿವಿ ಸರ್. ಅವರು ಸೋಲಾರ್ ಪಂಪ್ ಸೆಟ್ಗೆ ಸರ್ಕಾರ ನಬಾರ್ಡ್ಲಿಂದ ಸಬ್ಸಿಡಿ ಐತೆ ಸರ್. ಹೌದಾ, ಅದು ತಗೊಂಡಿದ್ರಿ ನೀವು? ತಗೊಂಡಿದ್ವಿ ಸರ್. ಈಗ 5 ಸೋಲಾರ್ ಪಂಪ್ ಸೆಟ್ ಅಳವಡಿಸ್ಕೊಂಡಿದ್ದೀನಿ. ಕರೆಂಟಿನ ಅಗತ್ಯ ಇಲ್ಲ? ಕರೆಂಟಿನ ಅಗತ್ಯ ಇಲ್ಲ ರೀ, ಕರೆಂಟಿನ 3 ಮೋಟರ್ ಅದಾವ ರೀ. ಒಟ್ಟು 8 ಮೋಟರ್ ನಡೀತಾವ ರೀ ನನ್ನ ಹೊಲದಲ್ಲಿ. ಈಗ 16 ಎಕರೆ ಒಳಗೆ 8 ಮೋಟರ್ ನಡೀತಾವ ರೀ, ನಡೀತಾ ಇದಾವೆ. ಸೋಲಾರ್ದು ಇದೆ, ಕರೆಂಟಿಂದು ಇದೆ. ಅಷ್ಟನ್ನು ಸೋಲಾರ್ಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ? ಅಷ್ಟು ಮಾಡಕ್ ಆಗಲ್ಲ ರೀ. ಈಗ ಎಲ್ಲದಕ್ಕೂ ಮಾಡ್ಬೇಕಂದ್ರೆ ದುಡ್ಡೊಂದು ಬೇಕಲ್ಲ ಸರ್. ಒಂದು ಸೋಲಾರ್ ಪಂಪ್ ಸೆಟ್ಗೆ 4,65,000 ಬೆಲೆ ಸರ್. ಮೊದಲಿಗೆ ಹೋಲಿಸಿದ್ರೆ ಸ್ವಲ್ಪ ಮಾಹಿತಿ ತಲುಪಿಸೋದ್ರಲ್ಲಿ ಈಗ ಬದಲಾವಣೆ ಆಗಿದೆ, ಫಾರ್ವರ್ಡ್ ಆಗಿದೆ ಸರ್. ಈಗ ಪ್ರತಿಯೊಂದು ಇಲಾಖೆಯವರು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ, ರೈತರನ್ನ ಅದರಲ್ಲಿ ಸೇರ್ಪಡೆ ಮಾಡ್ಕೊಂಡಿರ್ತಾರೆ. ತರಬೇತಿ ಇರಲಿ ಅಥವಾ ಯಾವುದೇ ಸಹಾಯಧನಗಳ ಪ್ರಕಟಣೆ ಇರಲಿ, ಅದು ನೇರವಾಗಿ ಸ್ವಲ್ಪ ರೈತರಿಗೆ ಗಮನಕ್ಕೆ ಬರುತ್ತೆ. ಬರುತ್ತೆ ಸರ್, ಬರ್ತದೆ. ಹಾಗಾಗಿ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಅನಿಸ್ತದೆ. ಅದನ್ನ ನಾವು ಹೆಂಗ್ ಮಾಡ್ಬೇಕಂದ್ರಿ, ಹೊಲದಲ್ಲಿ ಗಿಡಗಳು ಸಾಕ್ಬೇಕ್ರಿ. ಆ ಗಿಡಗಳು ಏನ್ ಮಾಡ್ತಾವ್ರಿ, ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ನೀರಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡ್ತಾವ. ಅಂತ ಒಂದು ಮಾಡ್ಬೇಕ್ರಿ. ಈಗ ನಮ್ಮಲ್ಲಿ ರೈತರು ಏನ್ ಮಾಡ್ರಿ, ಭತ್ತ ಬೆಳೆಯೋದ್ರಿಂದ ಭತ್ತದ ಗಿಡದ ಕೆಳಗೆ ಭತ್ತ ಸರಿ ಕಾಳು ಕಟ್ಟಂಗಿಲ್ಲ ಅಂತೇಳಿ ಗಿಡಗಳೆಲ್ಲ ಹಾಳು ಮಾಡಕ್ಕೆ ಕಡಿತಾ ಇದ್ದಾರೆ. ಅದಕ್ಕೆ ಅವನ್ ಏನ್ ಮಾಡ್ಬೇಕು, ಒಂದ್ ಎಕರೆಗೆ ಇಂತಿಷ್ಟು ಗಿಡ ಅನ್ನಂಗ ಕಂಡೀಷನ್ ಮಾಡ್ಬೇಕ್ರಿ ನಮ್ಗೆ. ಇದು ಬಹಳ ಒಳ್ಳೇದಂತ ಒಂದು ನನ್ನ ಒಂದು ಅನಿಸಿಕೆ ಸರ್. ವೀರನಗೌಡ ಕುಲಕರ್ಣಿ ಅವರೇ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಈಗ ತೋಟಗಾರಿಕೆ ಅಂದ್ರೆ ಅಲ್ಲಿ ನಿಮ್ಮ ಪಾತ್ರವೂ ಮುಖ್ಯ, ಕುಟುಂಬದ ಸದಸ್ಯರ ಪಾಲ್ಗೊಳ್ಳುವಿಕೆಯೂ ಮುಖ್ಯ. ಯಾರ್ಯಾರು ತೊಡಗಿಕೊಳ್ತಿದ್ರಿ ಈ ಕೃಷಿಯಲ್ಲಿ? ಈಗ ನನ್ನ ಮಗನು ಕೃಷಿಗೆ ಬಂದನು ಸರ್. ಈಗ ನಮ್ಮ ತಮ್ಮನ ಮಗ ಚಾರ್ಟೆಡ್ ಅಕೌಂಟೆಂಟ್ನಲ್ಲ, ಅವ್ರ ಮಗನು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಅವ್ರು ಮಾಡ್ತಾನ್ರಿ. ನಾನು ಕೃಷಿಕಾದಕ್ಕೆ ನನ್ನ ಮಗನು ಈಗ ಡಿಪ್ಲೊಮಾ ಇನ್ ಸಿವಿಲ್ ಮಾಡಿದನ್ರಿ, ಅವನು ಕೃಷಿಗೆ ಬಂದನ್ರಿ. ಹಿಂಗಾಗಿ ಈಗ ಅವನು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನ್ರಿ. ಈಗ ಒಕ್ಕಲ್ತನದಿಂದ 60% ಇಂಡಸ್ಟ್ರಿಯಲ್ಗಳಿಗೆ ಕಚ್ಚಾ ಸಾಮಗ್ರಿ ಕೊಡೋದಂತಾರು ನಾವು ರೈತರು. ರೈತರು ಅಂದ್ರೆ ನಾವು 60% ದುಡಿಮೆ ಮಾಡ್ತಾ ಇಲ್ಲ ಈಗ. ಲೇಬರ್ ಆಕ್ಟ್ ಏನ್ ಹೇಳುತ್ತೆ ಸರ್, 8 ತಾಸು ದುಡಿಬೇಕಂತ ಹೇಳ್ತೈತೆ. 8 ತಾಸು ರೈತರು ಹೊಲದಲ್ಲೇ ಇರಾಗಿಲ್ಲ ಸರ್. ಈಗ ಇಂಥ ಹೊತ್ತು ಬಂದೈತೆ. ಈಗ ನೀವು ಪಗಾರಕ್ಕೆ ದುಡಿಯೋರಿಗೆ 8 ತಾಸು ದುಡಿಬೇಕಂತ ಕಾನೂನು ಮಾಡಿರುವಾಗ ನಾವು ಸ್ವಂತ ದುಡಿಮೆ ನಮಗಲ್ಲ ಸರ್, ನಾವು 10 ತಾಸು ದುಡಿಬೇಕು. ಹಗಲು 12 ತಾಸು, ರಾತ್ರಿ 12 ತಾಸು. ಅಲ್ಲಿ ಜವಾನ ದೇಶಕ್ಕಾದ್ರೆ ನಾವು ಸ್ವತಂತ್ರರಾಗಿರ್ತೀವಿ, ಇನ್ನೊಬ್ಬರ ಅಧೀನ ಆಗಿರಂಗಿಲ್ಲ. ಅಂತ ಜವಾನ್ ಗುಡಕ್ಕೂ ಆಹಾರ ಕೊಡೋಂಥವ್ನು ರೈತ. ರೈತ ನಾವು ಮಾಡೋ ಬೆಳೆಗಳಿಂದ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ತಿಂದು ಬದುಕ್ತಾವ ಸರ್. ಹಿಂಗಾಗಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ರೈತನಿಂದ ಆಗತ್ತೆ ಸರ್. ಆಮೇಲೆ ಆಮ್ಲಜನಕನ ಬಿಡುಗಡೆ ಮಾಡೋದ್ರಿಂದ ಗಿಡಗಳಿಂದ ಇದೆಲ್ಲ ಇಷ್ಟಿದ್ರುವಾಗ ನಾವು ರೈತರು ಸಮಾಜಕ್ಕೆ ನಮ್ಮಿಂದ ಕೊಡುಗೆ ಏನು ಅನ್ನೋದು ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಿಂದ ಪರಿಶ್ರಮದಿಂದ ದುಡಿಮೆ ಮಾಡ್ಬೇಕು. ಕೃಷಿಯಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ ಹೇಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನೋಡ್ರಿ, ಈಗ ನನ್ನ ಒಂದು ಅನಿಸಿಕೆ ಪ್ರಕಾರ ಡಾಕ್ಟರ್ ಕ್ಯಾಂಪ್ ಅಂತ ನಮ್ಮ ಬಗಲ ಹಳ್ಳಿ ಐತ್ರಿ. ಅಲ್ಲಿ ಹೈನುಗಾರಿಕೆ ಬೆಣ್ಣೆ ತುಪ್ಪ ಸಿಗ್ತೈತ್ರಿ. ಈಗ ಅಲ್ಲಿ ಬೆಣ್ಣೆ ತುಪ್ಪನೇ ಇಲ್ಲರಿ, ಯಾಕಂದ್ರೆ ಅವ್ರ ಮಕ್ಕಳನ್ನೆಲ್ಲ ಅವರೆಲ್ಲರನ್ನು ಓದಿಸ್ಕೊಂಡು ದೊಡ್ಡ ಸಿಟಿ ಸೇರಿಬಿಟ್ಟಾರೆ ಸರ್. ತಂದೆ ತಾಯಿ ಮುಪ್ಪನೇವರು ಮನೆಯಾಗ ಅದಾರೆ. ಈಗ ಹಸುಗಳು ಸಾಕಾಗಲ್ಲ ಅಂತೇಳಿ ಅಲ್ಲಿ ಬೆಣ್ಣೆನೇ ಸಿಗಂಗಿಲ್ಲ ಸರ್. ಈಗ ಹಿಂಗಾಗಿಬಿಟ್ಟತ್ರಿ. ನಾವು ರೈತರು ನಮ್ಮ ಮಕ್ಕಳನ್ನ ಈಗ ಕೃಷಿ ಭಾಳ ತ್ರಾಸ ಐತೆ, ಯಾಕೆ ನೌಕರಿಗೆ ಹೋಗಿಬಿಡೋಣ ಬಿಡ ಅಂತೇಳಿ ರೈತರ ಮಕ್ಕಳು 100-50 ಜನ ಸಿಟಿಗೆ ವಾಸ ಮಾಡ್ಕೊಂಡಾರೆ. ಹಿಂಗಾಗಿ ರೈತ ಆಯ್ಕೆ ಮಾಡಲ್ಲಿ ಭಾಳ ಈಗ ಯುವ ಪೀಳಿಗೆ ಕಡಿಮೆ ಆಗೈತೆ. ಕಡಿಮೆ ಆಗಿದೆ, ಒಳ್ಳೆಯದು. ವೀರನಗೌಡ ಕುಲಕರ್ಣಿ ಅವರೇ, ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿ ಆಗ್ತದೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ತೋಟಗಾರಿಕೆ ಕೃಷಿಗಳ ಬಗ್ಗೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರು ಆರ್ಥಿಕವಾಗಿ ಸದೃಢರಾಗ್ತಾರೆ, ಗಟ್ಟಿಯಾಗಿ ನಿಲ್ತಾರೆ ಅಂತಕ್ಕಂಥ ಅನುಭವ ನಿಮ್ಮದು. ನಿಮ್ಮ ಮಾತು ನಮ್ಮ ರೈತರಿಗೆ ಪ್ರೇರಣೆಯಾಗಲಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೊಪ್ಪಳ ಜಿಲ್ಲೆ ಗಂಗಾವತಿಯ ವೀರಣ್ಣಗೌಡ ಕುಲಕರ್ಣಿಯವರೊಂದಿಗೆ ತೋಟಗಾರಿಕೆ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್.

ಶಂಕರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಒಂದು ಜನಪದ ಗೀತೆ. ಖಾಲಿ ಇಲ್ಲವ್ವ ಒಂದ